ಆಮೇಲೆ ನಮ್ಮ ಕಾರವಾರಕ್ಕೂ ಆಕಾಶವಾಣಿಗೂ ಕೂಡ ಆಯ್ತಲ್ಲ 31 ವರ್ಷ ಇವತ್ತಿಗೆ ಕಾರವಾರ ಆಕಾಶವಾಣಿಗೂ ಇವತ್ತಿಗೆ ರೂಪಕ ಹೇಳಬೇಕು, ಯಾಕಂದ್ರೆ ಕಾರವಾರ ಆಕಾಶವಾಣಿ ಅಂದ್ರೆ ತುಂಬಾ ಸಮಯದಿಂದ ಕೇಳ್ಕೊಂಡು ಬಂದಿದ್ದಾರೆ. ನಮ್ಮ ಕಾರವಾರ ಆಕಾಶವಾಣಿ ಹುಟ್ಟಿದ ಹಬ್ಬ ಅಂದ್ರೆ ಕೇಳ್ಬೇಕಾ ನಮಗೆ ಇನ್ನಷ್ಟು ಖುಷಿ. ಇಷ್ಟು 31 ವರ್ಷ ದಾಟಿ 32 ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಕಾರವಾರದಲ್ಲಿ ಬಂದಾಗ ತುಂಬಾ ಜನ ಅಂದ್ರೆ ಖುಷಿ ಪಟ್ಟಿದ್ರು, ಯಾಕಂತ ಹೇಳಿದ್ರೆ ಅವಾಗಿನ ದೂರದರ್ಶನ ಅವೆಲ್ಲ ಅಷ್ಟಾಗಿರ್ಲಿಲ್ಲ, ಅಂದ್ರೆ ಈಗಿನಷ್ಟು ಇರ್ಲಿಲ್ಲ, ಕೆಲವು ಕಡೆಗೆ ಮಾತ್ರ ಇತ್ತು, ದೂರದರ್ಶನ ಸೆಂಟರ್ ಒಂದಿತ್ತು. ಜನ ತುಂಬಾ ಖುಷಿ ಪಟ್ಟಿದ್ರು ಮತ್ತೆ ನಮ್ಮ ಇಲ್ಲಿ ಲೋಕಲ್ ಜನರಿಗೆ ಒಂದು ಎಕ್ಸ್ಪೋಸರ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಖುಷಿಯಾಗಿತ್ತು ಜನರಿಗೆ. ಮೊದಲು ಧಾರವಾಡ, ಮಂಗಳೂರು, ಇಲ್ಲಾಂದ್ರೆ ವಿವಿಧ ಭಾರತಿ ರೇಡಿಯೋ, ಬಿಬಿಸಿ ಅಲ್ಲಿ ಹೋಗಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ನಮ್ಮ ಜನರ ಧ್ವನಿಯನ್ನು ನಮಗೆ ಕೇಳೋದಂದ್ರೆ ಖುಷಿ. ಯಾರೋ ಗೊತ್ತಿಲ್ಲದೆ ಇರೋ ಧ್ವನಿಯನ್ನು ನಾವು ಕೇಳೋದಕ್ಕಿಂತ ನಮಗೆ ಗೊತ್ತಿರೋ ಧ್ವನಿ ಕೇಳಿದ್ರೆ ಅವ್ರು ನಮ್ಮ ಪಕ್ಕದಲ್ಲೇ ನಿಂತು ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಜೊತೆಗೆ ಈ ದ್ವಿಮುಖ ಸಂವಹನ ಇದೆಯಲ್ಲ, ಬೈ ಟೂ ವೇ ಕಮ್ಯುನಿಕೇಶನ್, ಇದರಲ್ಲಿ ಕೇಳುಗರು ಕೂಡ ನೇರವಾಗಿ ಸಂಪರ್ಕ ಮಾಡಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ. ನೇರ ಫೋನಿನ ಕಾರ್ಯಕ್ರಮ ಅಂತೆಲ್ಲ ಮಾತಾಡ್ತೀವಲ್ಲ, ಹಾಗೆ ಒನ್ ವೇ ಕಮ್ಯುನಿಕೇಶನ್ ಅಂತ ಒಂದು ನಾವು ಹೇಳ್ತಾ ಹೋಗೋದು, ಇನ್ನು ಕೇಳ್ತಾರ ಬಿಡ್ತಾರ ನಮ್ಗೆ ಗೊತ್ತಿಲ್ಲ, ಅಂತದ್ದು ಹೆಚ್ಚು ಪರಿಣಾಮಕಾರಿ ಆಗೋದಿಲ್ಲ. ಯಾವಾಗ ಅದು ದ್ವಿಮುಖ ಒಂದು ಸಂವಹನ ಆಗ್ತದೋ ಅವಾಗ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಮೊನ್ನೆ ಒಬ್ರು ಅಂಗನವಾಡಿ ಟೀಚರ್ ಒಬ್ಬರು ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು, ನಾನು ಹುಟ್ಟಿದಾವಾಗಿನಿಂದಲೂ ಕೂಡ ಕಾರವಾರದ ಆಕಾಶವಾಣಿಯನ್ನ ಕೇಳ್ತಾ ಇದ್ದೆ, ಮೊದಲು ಧಾರವಾಡ ಕೇಳ್ತಾ ಇದ್ವಿ. ಆಕಾಶವಾಣಿಯಲ್ಲಿ ಬರುವಂತಹ ಸಂಗೀತಗಳು ಹಾಡುಗಳು ಇರ್ತಾವಲ್ಲ, ಅದನ್ನು ಕೇಳಿಕೊಂಡು ಕೇಳಿಕೊಂಡು ನಾನು ಪ್ರಾಕ್ಟೀಸ್ ಮಾಡಿದೆ, ಇವತ್ತು ನಾನು ಸಂಗೀತಗಾರನಾಗಿದ್ದೀನಿ. ಅಂದ್ರೆ ಎಷ್ಟು ಜನರ ಮೇಲೆ ಅದರ ಪರಿಣಾಮ ಬೀಳುತ್ತೆ ಅಂತ. ಹೌದು, ನಾವು ಖುಷಿ ಹೆಮ್ಮೆ ಪಡಬೇಕು. ಅಂದ್ರೆ ಇವತ್ತಿಗೂ ನಾವು ಏನಾದ್ರೂ ಇದು ಮಾಡಿದ್ರೆ ಇವತ್ತು ಎಷ್ಟೋ ಆಪ್ ಗಳಿದಾವೆ ಹಾಡು ಕೇಳಬಹುದು, ಆದ್ರೆ ಅದರಲ್ಲಿ ಮಜಾ ಇರೋದಿಲ್ಲ. ಆಕಾಶವಾಣಿಯಲ್ಲಿ ಕೇಳಬೇಕಾದ್ರೆ ನೆಕ್ಸ್ಟ್ ಹಾಡು ಯಾವ್ದು ಬರುತ್ತೆ, ಈ ಹಾಡು ನಮ್ಗೆ ಇಷ್ಟ ಇದೆಯೋ ಇಲ್ವೋ, ನೆಕ್ಸ್ಟ್ ಹಾಡು ಯಾವ್ದು ಬರುತ್ತೆ ಅನ್ನೋದಕ್ಕೋಸ್ಕರನೇ ಕಾಯ್ತಾರೆ. ನಮ್ಮ ಚಿಕ್ಕಂದಿನಲ್ಲೂ ಹಾಗೇನೆ, ಮುಂದಿನ ಹಾಡು ಯಾವ್ದು ಬರುತ್ತೆ ಅನ್ನೋದನ್ನೇ ಅದು ಕೇಳ್ತಿದ್ವಿ. ಇವತ್ತಿಗೂ ಆ ಕ್ಯೂರಿಯಾಸಿಟಿ ಇದೆ ಹಾಡನ್ನು ಕೇಳ್ತಾ ಇರುವಾಗ, ಅದು ಆಕಾಶವಾಣಿ ವಿಶೇಷ. ಈಗ ನಮ್ಮ ಹಾಡನ್ನ ಆಕಾಶವಾಣಿಯಲ್ಲಿ ರೇಡಿಯೋದಲ್ಲಿ ಕೇಳಬೇಕು ಅನ್ನೋ ಆಸೆ ಇರ್ತದಲ್ಲ. ಹೌದು ಹೌದು, ಹೊರಗಡೆ ಇದನ್ನ ಬೇಕಾದಷ್ಟು ಸಲ ಕೇಳಬಹುದು, ಬೇರೆ ಬೇರೆ ಜನದಲ್ಲಿ ಕೇಳಬಹುದು, ಆದ್ರೆ ಆಕಾಶವಾಣಿಯಲ್ಲಿ ನಮ್ಮ ಹಾಡು ಕೇಳಬೇಕು ಅನ್ನೋದು ಇನ್ನಷ್ಟು ಜನರಿಗೆ ಆಸೆ ಇರುತ್ತೆ. ಅದಕ್ಕೆ ಫೋನ್ ಮಾಡ್ತಾರೆ ಜನ ಎಷ್ಟು ಸಲ ಫೋನ್ ಕಾರ್ಯಕ್ರಮಗಳಲ್ಲೆಲ್ಲ. ಈಗ ಮತ್ತೊಂದು ಅನುಕೂಲತೆ ಇದೆ, ನಾವು ಹಾಡಿದಾಗ ಜನರು ಏನು ತಿಳ್ಕೊಳ್ತಾರ ಅಂತ ಭಯ ಇರ್ತದೆ ಕೆಲವರಿಗೆ. ಹೌದು, ಈ ರೇಡಿಯೋದಲ್ಲಿ ಆದ್ರೆ ಹಾಗಲ್ಲ, ಫೋನ್ ಹಚ್ಚೋದು ಹಾಡೋದು ಹಾಡೋದು, ಅವಾಗ ಹಾಡೋನು ಕಾಣೋದಿಲ್ಲ, ಹಾಡುವನು ಕಾಣೋದಿಲ್ಲ, ಕೇಳುವನಂತ ಯಾರು ಗೊತ್ತಿರೋದಿಲ್ಲ, ಯಾರು ಬೇಕಿದ್ರು ಕೇಳಬಹುದು. ಆ ಒಂದು ಅನುಕೂಲತೆ ಕೂಡ ಇದೆ ಅಂತ. ಮತ್ತೆ ಎಷ್ಟೇ ಮಾಧ್ಯಮಗಳು ಬಂದ್ರು ಶಮಣ್ಣ, ಆಕಾಶವಾಣಿ ಬಹಳ ಸರಳವಾಗಿ ಸ್ಪಷ್ಟವಾಗಿ ಎಲ್ಲ ವಿಷಯವನ್ನು ತಿಳಿಸುತ್ತಲ್ಲ. ಜೊತೆಗೆ ಮತ್ತೊಂದೇನಂದ್ರೆ, ಈ ಮೊದಲೆಲ್ಲ ರೇಡಿಯೋ ಸೆಟ್ ಬೇಕು, ಅದಕ್ಕೆ ಸಿಗ್ನಲ್ ಸಿಗಬೇಕು ಅಂತೆಲ್ಲ ಇತ್ತು. ಈಗ ಈ ಮೊಬೈಲ್ ಆಪ್ ಅಂತ ಬಂದ ಮೇಲೆ ಎಲ್ಲಿ ಬೇಕಿದ್ರು, ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಆಗ್ತದೆ ಅಂತ. ಅದು ಜನರಿಗೆ ಅಡ್ವಾಂಟೇಜ್. ಮತ್ತೆ ಎಷ್ಟೋ ಜನ ಹೊರಗಡೆ ಊರಲ್ಲಿ ಇರ್ತಾರೆ, ದೂರದಲ್ಲಿ ಇರ್ತಾರೆ, ಈ ಆಕಾಶವಾಣಿಯಲ್ಲಿ ಕವರೇಜ್ ಇರೋದಿಲ್ಲ. ಅದೇ ಆಪ್ ನಲ್ಲಿ ಕೇಳಿದಾಗ ನಮ್ಮೂರಿಂದಾನೆ, ನಮ್ಮೂರಿನ ಸುದ್ದಿಗಳು, ನಮ್ಮೂರಿನ ಹಾಡುಗಳು, ನಮ್ಮೂರಿನ ಮಾತು, ನಮ್ಮೂರಿನ ಭಾಷೆ. ಯಾಕಂದ್ರೆ ಆಕಾಶವಾಣಿಯಿಂದ ಆಕಾಶವಾಣಿಗೂ ಭಾಷೆ ಚೇಂಜ್ ಆಗುತ್ತೆ, ಅಲ್ಲಿ ಆ ಲೋಕಲ್ ಭಾಷೆಯನ್ನ ಇದು ಮಾಡಿದೆ. ಯಾಕಂದ್ರೆ ಧಾರವಾಡ ಆಕಾಶವಾಣಿಯಲ್ಲೆಲ್ಲ ಕೇಳಿದ್ರೆ ಬೆಲ್ಸಿಮೆ ಭಾಷೆನೇ ಬರ್ತಾ ಇರ್ತದೆ, ಮಂಗಳೂರು ಆಕಾಶವಾಣಿಯಲ್ಲಿ ಮಂಗಳೂರಿನ ಭಾಷೆನೇ ಬರ್ತಾ ಇರುತ್ತೆ, ಕಾರವಾರದ ಆಕಾಶವಾಣಿಗೆ ಅದರದೇ ವಿಶೇಷ. ಹಾಗೆ ನಮ್ಮ ಭಾಷೆ ನಮ್ಗೆ ಕೇಳಿದಾಗ ದೂರದಲ್ಲಿ ತುಂಬಾ ಖುಷಿ ಆಗುತ್ತೆ. ಬೇರೆ ದೇಶಕ್ಕೆ ಹೋದಾಗ ನಮ್ಮ ಭಾಷಿಕರು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತಲ್ಲ, ಅಷ್ಟೇ ಖುಷಿ ಆಗುತ್ತೆ. ಹೌದು, ಈಗ ಈ ಏಕತಾನತೆ ಅಂತ ಇದೆಯಲ್ಲ, ಲೋನ್ಲಿನೆಸ್ ಅನ್ನುವಂಥದ್ದು, ಅದು ಇತ್ತೀಚಿನ ವರ್ಷಗಳಲ್ಲಂತೂ ಬಹಳಷ್ಟು ಬರ್ತಾ ಇದೆ. ನೆಲವನ್ನ ಬಿಟ್ಟು ದೂರ ಹೋಗಿರ್ತಾರೆ, ಈಗ ಅಮೆರಿಕಕ್ಕೆ ಹೋಗಿರ್ತಾರೋ, ಜರ್ಮನಿಗೆ ಹೋಗಿರ್ತಾರೆ, ಓದೋದಕ್ಕಾಗ್ಬೋದು, ಬೇರೆ ಬೇರೆ ಉದ್ಯೋಗದಲ್ಲಿ ಹೋಗ್ಬೋದು. ಅವರಿಗೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಎನ್ನುವಂತಹ ಒಂದು ವಿಚಾರ ಆಗ್ಬೋದು, ಅಥವಾ ಅವರ ಕುಟುಂಬದವರೇ ಒಬ್ಬರು ಹಾಡುಗಾರರು ಇರ್ಬೋದು ಇಲ್ಲಿ, ಅಥವಾ ಯಕ್ಷಗಾನ ಕಲಾವಿದರು ಇರ್ಬೋದು, ನಾಟಕ ಮಾಡುವವರು ಇರ್ಬೋದು, ಅವರ ಕಾರ್ಯಕ್ರಮವನ್ನು ರೇಡಿಯೋದಲ್ಲಿ ಬಿತ್ತರ ಆಗ್ತಾ ಇದ್ದ ಸಂದರ್ಭದಲ್ಲಿ ಅವರು ಕೂಡ ಅಮೆರಿಕದಲ್ಲಿ ಕುಳಿತುಕೊಂಡು ಕೇಳಲಿಕ್ಕೆ ಆಗ್ತದೆ. ನಮ್ಮ ಸಂಬಂಧಿಕರು, ನಮ್ಮ ನೆಂಟರುಗಳು, ನಮ್ಮ ಸ್ನೇಹಿತರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅವರು ಖುಷಿ ಪಡ್ಕೋಬಹುದು. ತಂತ್ರಜ್ಞಾನದ ಜೊತೆಗೆ ಈ ರೀತಿ ಎಲ್ಲ ಬೆಳೀತಾನೆ ಹೋಯ್ತು. ಮೊದಲು ಎಲ್ಲ FM ಸ್ಟೇಷನ್ಗಳು ಇರಲಿಲ್ಲ, ಈ ಕಾರವಾರದಲ್ಲಿ FM ಬಂದಾಗ ತುಂಬಾ ಜನ ಸಂತೋಷ ಪಟ್ಟಿದ್ರು, ಯಾಕಂದ್ರೆ ಕ್ಲಿಯರ್ ಸೌಂಡ್ ಬರುತ್ತೆ. ಯಾಕಂದ್ರೆ ಧಾರವಾಡದಿಂದ ಮೊದಲು ಕೇಳುವಾಗ ಒಂದು ಹಾಡು ಮಾತಾಡ್ತಾ ಇರುವಾಗ ಇನ್ನೊಂದು ಯಾವ್ದೋ ಒಂದು ಸ್ಟೇಷನ್ ಧ್ವನಿ ಮಿಕ್ಸ್ ಆಗ್ತಾ ಇರ್ತಿತ್ತು, ಮತ್ತೆ ಯಾವ ಹಾಡುಗಳು ಕರೆಕ್ಟ್ ಆಗಿ ಕೇಳ್ತಾ ಇರಲಿಲ್ಲ. ಈಗ ಕಾರವಾರದಲ್ಲಿ ಬಂದ ಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಇದ್ಕೊಂಡು ಹಾಡ್ದಾ ಇದ್ದ ಅಷ್ಟು ಕ್ಲಿಯರ್ ಆಗಿ ಕೇಳುತ್ತೆ ಅಂತ ಅವಾಗೆಲ್ಲ ಜನ ಹೇಳ್ತಾ ಇದ್ರು. ಈಗ ಹೋಗಿ ಜನ ಅಡ್ಜಸ್ಟ್ ಆಗಿದ್ರು, ಈಗ ಸೆಕೆಂಡ್ ಜನರೇಷನ್ ಜನ ಕೇಳ್ತಾ ಇದಾರೆ ಇದನ್ನ. ಅದಕ್ಕೆ ರೂಪಕ ಅವತ್ತೆಲ್ಲ ತಮಾಷೆ ಮಾಡ್ತಾ ಇದ್ವಿ, ಈ ಮೇಡಿಮ್ ವೇವ್ ಅಂತ ಇದಿಲ್ಲ, ಮಧ್ಯಮ ತರಂಗ ಅಂತರಗಳು, ಅದರಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದ ಸಂದರ್ಭದಲ್ಲಿ ಎರಡೆರಡು ಸ್ಟೇಷನ್ಗಳು ಮಿಕ್ಸ್ ಆಗಿ ಬರ್ತಾ ಇತ್ತು ಅಂತ. ಒಂದರಲ್ಲಿ ಯೋಗಾಸನ ಬರ್ತಾ ಇತ್ತು, ಇನ್ನೊಂದರಲ್ಲಿ ಅಡಿಗೆ ಹೊಸ ರುಚಿ ಬರ್ತಾ ಇತ್ತು ಅಂತ. ಎರಡು ಮಿಕ್ಸ್ ಆದ್ರೆ ಹೇಗಾಗ್ತದೆ ಅಂತ ಕಾಲನ್ನ ಕುತ್ತ ಮಾಡಿಕೊಂಡು ಸ್ಟವ್ ಅನ್ನು ಹಚ್ಚಿ ಅಂತ ಬರ್ತಾ ಇತ್ತು. ಇವಾಗ ಅದೇ ಶಮನ ಅಂದ್ರೆ ನಮ್ಮ ಮಾತೃಭಾಷೆಗೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಈ ತಿಂಗಳ 21ಕ್ಕೆ ಮಾತೃಭಾಷಾ ದಿನ ಅಂತ ಆಚರಣೆ ಮಾಡ್ತಾರಲ್ಲ. ಈಗ ನೀವು ಹೇಳಿದಿಲ್ಲ, ನಮ್ಮ ನೆಲವನ್ನು ಬಿಟ್ಟು ದೂರಕ್ಕೆ ಹೋದಾಗ, ಈಗ ನಾವು ದೆಹಲಿಗೆ ಹೋಗಿರ್ಬೋದು ಅಥವಾ ಮಹಾಕುಂಭ ಮೇಳಕ್ಕೆ ಹೋಗ್ಬೋದು, ಅಲ್ಲಿ ಕನ್ನಡ ಮಾತನಾಡುವ ಸಿಕ್ಕಿದ್ರೆ ನಮಗೆ ಎಷ್ಟು ಖುಷಿ ಆಗ್ತದೆ. ಒಂದು ರೀತಿಯ ಧೈರ್ಯವು ಕೂಡ ಬರ್ತದೆ. ನಮ್ಮವರೇ ಇದ್ದಾರೆ, ಏನಾದರೂ ಬೇಕಿದ್ರೆ ಅವಶ್ಯಕತೆ ಇದ್ರೆ ಅವರನ್ನ ಸಂಪರ್ಕ ಮಾಡಬಹುದು ಅಂತ. ಬೇರೆ ಭಾಷೆ ನಮಗೆ ಗೊತ್ತಿದ್ರು ಸಹ ನಮ್ಮ ಭಾಷೆ ಮಾತಾಡೋರು ಸಿಕ್ಕಿದ್ರೆ ನಮಗೆ ಖುಷಿ, ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಮಾತೃಭಾಷೆ ಏನಾಗಿದೆ, ಮಾತೃಭಾಷೆನೂ ಕಳೆದು ಹೋಗ್ತಾ ಇದೆ. ಈಗ ಮನೆಗಳಲ್ಲಿ ಎಷ್ಟೋ ಜನ ಇಂಗ್ಲಿಷ್ ಅನ್ನು ಮಾತಾಡೋದು ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ಕೆಲವರು ಹಿಂದಿಯನ್ನು ಮಾತಾಡ್ತಾರೆ. ಈಗ ಯಾಕಂದ್ರೆ ನಮ್ದೇ ಸುತ್ತಮುತ್ತಲೇ ನಾವು ನೋಡ್ತಾ ಇದೀವಿ, ಎಷ್ಟೋ ಹುಡುಗರು ತಮ್ಮ ತಮ್ಮಲ್ಲಿ ಹಿಂದಿ ಮಾತಾಡ್ಕೊಳ್ತಾರೆ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತೇನೆ, ನಮ್ಮ ಮಾತೃಭಾಷೆಯನ್ನು ಮಾತಾಡಿ, ಕನ್ನಡದಲ್ಲಿ ಮಾತಾಡಿ, ಕೊಂಕಣಿಯಲ್ಲಿ ಮಾತಾಡಿ, ಆ ಭಾಷೆಯನ್ನೇ ಮರಿಬೇಡಿ ಅಂತ. ಚಿಕ್ಕ ಮಕ್ಕಳು ಎಲ್ಲ ಆಡ್ತಾ ಇರುವಾಗೆಲ್ಲ ಹಿಂದಿಯಲ್ಲೇ ಮಾತಾಡೋದು, ಇಂಗ್ಲೀಷ್ನಲ್ಲೇ ಮಾತಾಡೋದು. ಅವ್ರ ಮೇಲೆ ಇವೆಲ್ಲ ಈ ಇಂಟರ್ನೆಟ್ ಇದ್ರದೆಲ್ಲ ಪರಿಣಾಮ ಆಗಿದೆ. ಆದ್ರೆ ಮಾತೃಭಾಷೆಯನ್ನು ಕೆಲವು ಮರಿತಾ ಇದ್ರೆ ಅದೊಂದು ದೊಡ್ಡ, ಮಾತೃಭಾಷಿಕನ್ನ ಮರೆತು ಬಿಟ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ಮರೆತ ಹಾಗೇನೆ. ಅದು ನಮ್ಮದೇ ಆದ ಒಂದು ಸಂಸ್ಕೃತಿ ಇರುತ್ತೆ, ಅದು ಅದನ್ನು ಮರೆತು ಹೋದಾಗೇನೆ. ಎಷ್ಟೋ ಸರಿ ಹೇಳುವುದೇನಂದ್ರೆ ಭಾಷೆ ಎನ್ನುವಂತಹ ಒಂದು ಸಂವಹನಕ್ಕೆ ಇರುವಂತಹದ್ದು. ನಾವು ಏನು ನಿಮ್ಗೆ ಏನು ತಿಳಿಸಬೇಕೋ, ನೀವು ನಮಗೆ ಏನು ತಿಳಿಸಬೇಕೋ ಅದನ್ನ ಇದನ್ನ ಮೂಲಕ ಹೇಳಬಹುದು ಅಂತ. ಆದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಯನ್ನು ಕೂಡ ನಾವು ಬಳಕೆ ಮಾಡುತ್ತೇವೆ. ಆಡಳಿತಾತ್ಮಕವಾಗಿ ಅಥವಾ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಆಂಗ್ಲ ಭಾಷೆ ಬೇಕು, ಇಂಗ್ಲಿಷ್ ಬೇಕು ಅಂತೇಳಿ. ಉತ್ತರ ಭಾರತಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಿಂದಿಯೂ ಬೇಕಾಗುತ್ತೆ. ಆದರೆ ನಮ್ಮ ಸ್ಥಳೀಯವಾಗಿ ಮಾತನಾಡುವಂತಹ ಒಂದು ಕನ್ನಡ ಭಾಷೆ ಇದೆ. ಜೊತೆಗೆ ಮದರ್ ಟಂಗ್, ತಾಯಿ ನೆಲದಲ್ಲಿ, ತಾಯಿ ಮನೆಯಲ್ಲಿ ತಾಯಿ ನೋಡಿ ಅಂತ ಇದೆಯಲ್ಲ, ಅದನ್ನು ಮನೆಯಲ್ಲಿ ಬಳಕೆ ಮಾಡಬೇಕು. ಮನೆಯಲ್ಲಿ ಬಳಕೆ ಮಾಡಿಲ್ಲ ಅಂದ್ರೆ ಇನ್ಯಾರು ಬಳಕೆ ಮಾಡಬೇಕು ಹೇಳೋದು? ಹೇಳಿದವಾಗ ಒಂದು ಕತೆ ನೆನಪಾಯ್ತು. ಏನದು? ಕೃಷ್ಣದೇವರಾಯ ಅವರ ಆಸ್ಥಾನದಲ್ಲಿ ಅವರು ಬಹುಭಾಷಾ ಪಂಡಿತರು ಬರ್ತಾರಂತೆ. ಬಂದು ನನ್ನ ಮಾತೃಭಾಷೆ ಯಾವುದು ಅಂತ ಕೇಳಿದವಾಗ ಅವ್ರಿಗೆ ಯಾರಿಗೂ ಕಂಡು ಹಿಡಿಯಲಿಕ್ಕಾಗ್ಲಿಲ್ಲ, ಯಾಕಂದ್ರೆ ಅವರು ಎಲ್ಲಾ ಭಾಷೆಯಲ್ಲೂ ಬಹಳ ಸ್ಪಷ್ಟವಾಗಿ ಮಾತಾಡ್ತಿದ್ರಂತೆ. ಆಮೇಲೆ ಗೊತ್ತಾಗ್ಲಿಲ್ಲ ಅಂತ ಆಮೇಲೆ ತೆನಾಲಿ ರಾಮಕೃಷ್ಣ ಅವರು ಒಂದು ಐಡಿಯಾ ಮಾಡಿದ್ರಂತೆ. ರಾತ್ರಿ ಅವ್ರು ಮಲಗಿದ್ದಾಗ ಅವ್ರ ಮೇಲೆ ಒಂದು ಚೆಂಬು ನೀರನ್ನ ಸೆಳೆದ್ರಂತೆ. ಆವಾಗ ಅವರು ಅವರ ಮಾತೃಭಾಷೆ ತೆಲುಗಾಗಿತ್ತು, ಯಾರು ನನ್ನ ಮೇಲೆ ನೀರು ಚೆಂದವರು ಅಂತ ದೊಡ್ಡಕ್ಕೆ ಕೂಕೊಂಡ್ರು. ಆವಾಗ ಅವ್ರಿಗೆ ಗೊತ್ತಾಯ್ತು ಮಾತೃಭಾಷೆ ಇವ್ರದ್ದು ತೆಲುಗು ಅಂತ. ಹಾಗೆ ಅಂದ್ರೆ ಅಪಾಯದಲ್ಲಿದ್ದಾಗ ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದು ಮಾತೃಭಾಷೆಯಲ್ಲಿ ಅಂತ. ಮತ್ತು ಮಾತೃಭಾಷೆ ಎಷ್ಟು ಸ್ಪಷ್ಟವಾಗಿ ನಾವು ಯಾವ ಭಾಷೆಯನ್ನು ಮಾತಾಡಿದ್ರು ನಮ್ಮ ಭಾವನೆಗಳನ್ನು ಹೇಳಬೇಕಾದ್ರೆ ನಮ್ಮ ಮಾತೃಭಾಷೆನೇ. ಅದಕ್ಕೆ ನಾವು ಕಲಿತ ಭಾಷೆ ಅಥವಾ ನಾವು ಮಾತೃಭಾಷೆ ಅಂದ್ರೆ ಕಲಿತಂದ್ರೆ ಶಾಲೆಯಲ್ಲಿ ಕಲಿತ ಭಾಷೆ. ಈಗ ಕೆಲವರು ಕನ್ನಡ ಕೊಂಕಣಿ ಮಾತೃಭಾಷೆ ಇರುತ್ತೆ, ಕನ್ನಡ ಶಾಲೆಯಲ್ಲಿ ಕಲಿತರೂ ಯೋಚನೆ ಕನ್ನಡದಲ್ಲೇ ಮಾಡ್ತಾ ಇರ್ತಾರೆ. ಯೋಚನೆ ಯಾವ ಭಾಷೆಯಲ್ಲಿ ಮಾಡ್ತೀವೋ ಅದು ನಮ್ಮ ಮಾತೃಭಾಷೆ. ಯಾಕಂದ್ರೆ ಯಾರು ಯಾವ ಭಾಷೆಯನ್ನು ಇಂಗ್ಲಿಷ್ ನಲ್ಲಿ ಪಂಡಿತ ಆಗಿರ್ಲಿ, ಅವನು ಫ್ರೆಂಚ್ ಭಾಷೆ ಕಲ್ತಿರ್ಲಿ ಸ್ಪ್ಯಾನಿಶ್ ಕಲ್ತಿರ್ಲಿ, ಯೋಚನೆ ಮಾತ್ರ ತನ್ನ ಮಾತೃಭಾಷೆಯಲ್ಲೇ ಮಾಡ್ತಾ ಇರ್ತಾನೆ ಅನ್ನೋದೊಂದು ಸೈಕಾಲಜಿಕಲ್ ಇದು. ಈಗ ಕನ್ನಡ ಸಾಹಿತಿಗಳನ್ನ ಲೆಕ್ಕಾಚಾರ ತಗೊಂಡ್ರೆ ಬಿಎಂಸಿ ಆಗ್ಬಹುದು ಅಥವಾ ಗೋಪಾಲಕೃಷ್ಣ ಅಡಿಕರ್ ಆಗ್ಬಹುದು, ಇವರೆಲ್ಲರೂ ಕೂಡ ಇಂಗ್ಲಿಷ್ ಪ್ರೊಫೆಸರ್ ಆಗಿತ್ತು ಅಂತ. ಆದ್ರೆ ಅವ್ರು ಬರೆದಿರುವಂತಹದ್ದು ಕನ್ನಡದಲ್ಲಿ, ಅವರ ಕವನಗಳನ್ನೆಲ್ಲ ಇರುವಂತಹದ್ದು ಕನ್ನಡದಲ್ಲಿ. ಹಾಗೆಯೇ ಚಿಕ್ಕ ಮಕ್ಕಳಿರುವಾಗ ಬೇರೆ ಬೇರೆ ಭಾಷೆಯನ್ನು ಕಲಿಯುವುದಕ್ಕೂ ಕೂಡ ಅವಕಾಶ ಇದೆ, ಸಾಮರ್ಥ್ಯವೂ ಕೂಡ ಇರ್ತದೆ ಅಂತ. ಅವರಿಗೆ ಫ್ರೆಂಚ್ ಭಾಷೆಯನ್ನು ಕಲಿಸಬಹುದು, ಇಟಲಿ ಕಲಿಸಬಹುದು ಅಥವಾ ಇಂಗ್ಲಿಷ್ ಕಲಿಸಬಹುದು, ಹಿಂದಿ ಕಲಿಸಬಹುದು, ಯಾವ ಭಾಷೆಯನ್ನು ಕೊಟ್ಟರು ಕೂಡ ಅವ್ರು ಕಲಿಯುವುದಕ್ಕೆ ಸಾಮರ್ಥ್ಯ ಇರ್ತದೆ ಅವರಿಗೆ. ಹಾಗಾಗಿ ಅದು ಒಂದು ಹಂತವಾದರೆ ನಿವೃತ್ತಿಯ ನಂತರ ಏನು ಅಂತ ಒಂದು ಸಮಸ್ಯೆ ಬರ್ತದೆ. ನಾವೆಲ್ಲ ಯಾವಾಗಲೂ ಹೇಳ್ತಿರ್ತೀವ, ತಲೆ ಯಾವಾಗಲೂ ಚುರುಕಾಗಿರಬೇಕು ಅಂತ. ನಿವೃತ್ತಿಯ ನಂತರವೂ ಕೂಡ ಒಂದಷ್ಟು ಹೊಸ ಹೊಸ ಭಾಷೆಗಳನ್ನು, ಹೊಸ ಹೊಸ ವಿದ್ಯೆಯನ್ನು ಕಲಿಬೇಕಂತೆ. ಹಾಗಾದರೆ ಮಿದುಳು ಇನ್ನಷ್ಟು ಚುರುಕಾಗಿರ್ತದೆ. ಭಾಷೆಯನ್ನು ಕಲಿಯುವುದಕ್ಕೆ ಏನು ಏಜ್ ಲಿಮಿಟ್ ಇಲ್ಲ, ಯಾವಾಗ ಬೇಕಿದ್ರು ಕಲಿಯಬಹುದು. ಈಗ ಪುಸ್ತಕಗಳಲ್ಲಿ ಇರ್ತಾವಲ್ಲ, 30 ದಿವಸದಲ್ಲಿ ಇಂಗ್ಲಿಷ್ ಕಲಿಯಿರಿ, 30 ದಿವಸದಲ್ಲಿ ಮಲಯಾಳಂ ಕಲಿಯಿರಿ, ತಮಿಳು ಕಲಿಯಿರಿ. ಹೌದು, ಯಾವುದೋ ಭಾಷೆಯನ್ನ ಕಲಿಯುವಾಗ ಮೊದಲು ಓದಿ ಆ ವರ್ಡ್ ಪವರ್ ಅಂತೀವಲ್ಲ, ಏನು ಶಬ್ದ ಭಂಡಾರ, ಅದು ಬೆಳೆದ ಹೊರತು ಅದನ್ನ ಪುಸ್ತಕ ಓದಿ 30 ದಿವಸದಲ್ಲಿ ಭಾಷೆ ಕಲಿಯಲಿಕ್ಕೆ ಆಗೋದಿಲ್ಲ. ಅದು 30 ದಿವಸದಲ್ಲಿ ಮಾತಾಡಿ ಮಾತಾಡಿ ಭಾಷೆಯನ್ನು ಕಲಿಬಹುದು. ಯಾರ ಜೊತೆಗೆ ಅದನ್ನ ಮಾತಾಡಿ ತಪ್ಪಾದ್ರೂ ಮಾತಾಡಿ ಮಾತಾಡಿ ಆ ಭಾಷೆಯನ್ನು ನಾವು ಕಲಿಬಹುದು. ಅದು ನನ್ನ ಅನಿಸಿಕೆ. ಮತ್ತೆ ನಾನು ನೋಡಿದ್ದೀನಿ ಎಷ್ಟೋ ಜನ ಭಾಷೆಗಳನ್ನೆಲ್ಲ ಕಲ್ತಿರೋದಿಲ್ಲ, ಆಮೇಲೆ ಅವರು ನಿಧಾನವಾಗಿ ಆ ಏರಿಯಾದಲ್ಲಿ ಹೋದ್ಮೇಲೆ ಮಾತಾಡಿ ಮಾತಾಡಿ ಕಲ್ತು ಬಿಡುತ್ತೆ. ಅಟ್ಲೀಸ್ಟ್ ಒಂದು ಸಾಮಾನ್ಯವಾಗಿ ನಾವು ಮಾತಾಡ್ತೀವಲ್ಲ, ಊಟ ಆಯ್ತಾ, ಅದನ್ನಾದ್ರೂ ಕಲಿಬೇಕು. ಬೇಸಿಕ್ ಲ್ಯಾಂಗ್ವೇಜ್ ಅದು, ನಮ್ಗೆ ದಿನ ಡೇ ಟು ಡೇ ನಾವು ಯೂಸ್ ಮಾಡೋದು. ಆಮೇಲೆ ಆವಾಗ ಒಂದು ಮಾತು ಹೇಳಿದ್ ನೋಡಿ, ಈ ಭಾಷೆಯನ್ನು ಉಳಿದ್ರೆ ಒಂದು ಸಂಸ್ಕೃತಿ ಉಳಿತದೆ ಅಂತೇಳಿ. ನಾವು ಎಷ್ಟೋ ಸರಿ ನೋಡ್ತೀವಿ ಯಕ್ಷಗಾನವನ್ನ ಕನ್ನಡದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಕನ್ನಡದಲ್ಲಿ ಪ್ರಸ್ತುತಪಡಿಸುವಂತಹದ್ದು, ಅದನ್ನ ಇಂಗ್ಲಿಷ್ನಲ್ಲಿಯೂ ಕೂಡ ಪ್ರಸ್ತುತಪಡಿಸ್ತಾರೆ, ಆಮೇಲೆ ಹಿಂದಿಯಲ್ಲಿ ಸಂಸ್ಕೃತದಲ್ಲಿಯೂ ಕೂಡ ಪ್ರಯತ್ನಗಳು ನಡೆದಿವೆ. ಆದರೂ ಕೂಡ ಆ ಮೂಲ ಸೊಗಡು ಅಂತ ಇದೆಯಲ್ಲ ಒಂದು ವಿಶೇಷತೆ, ಅದು ಬರುವಂತಹದ್ದು ಅದರ ಮಾತೃಭಾಷೆಯಲ್ಲಿ ಮಾಡಿದಾಗ ಮಾತ್ರ. ಚಿಕ್ಕವರಿರುವಾಗೆಲ್ಲ ನೋಡ್ತಿದ್ವಿ ಯಕ್ಷಗಾನ ಮಾಡುವವರು ಒಂದೇ ಒಂದು ಇಂಗ್ಲಿಷ್ ಶಬ್ದನೂ ಅವರ ಬಳಕೆ ಮಾಡ್ತಾ ಇರಲಿಲ್ಲ. ಭಾಷೆ ಉಳಿಯುವಂತಹದ್ದು ಇಂಥ ಒಂದು ಸಂಸ್ಕೃತಿಯಿಂದ, ಕಲೆಯಿಂದ. ಆದರೆ ಈಗ ಎಷ್ಟೋ ಸಲ ಈಗ ಟಿವಿ ಕಾರ್ಯಕ್ರಮಗಳಲ್ಲೋ ನಾಟಕಗಳಲ್ಲೋ ಅಥವಾ ಸಿನಿಮಾಗಳಲ್ಲೋ ಹೋಗಿ ನೋಡಿದರೆ ಅಲ್ಲಿ ಎಲ್ಲವೂ ಭಾಷೆಯೂ ಕೂಡ ಕಲಸ ಮೇಲೋಗ್ರ ಆಗಿರ್ತದೆ, ಎಲ್ಲವೂ ಮಿಶ್ರವಾಗಿರ್ತದೆ, ಕನ್ನಡವೂ ಇರ್ತದೆ, ಇಂಗ್ಲಿಷ್ ಇರ್ತದೆ, ಹಿಂದಿ ಇರ್ತದೆ, ಉರ್ದು ಇರ್ತದೆ, ಎಲ್ಲ ಭಾಷೆಯನ್ನು ಕೂಡ ಶಬ್ದಗಳನ್ನು ಅವರು ಹುಟ್ಟು ಹಾಕ್ತಾರೆ. ಆ ಶಬ್ದಗಳೇ ಆಮೇಲೆ ಪ್ರಚಾರ ಆಗ್ತವೆ. ಹೌದು, ಬೈಗಳನ್ನೇ ಹೆಚ್ಚು ಅದರಲ್ಲಿ, ಅವೆಲ್ಲ ಭಾಷೆ ಅಭಿವೃದ್ಧಿ ಅಲ್ಲ ಅದು. ಈಗ ಎಷ್ಟೋ ಸಾರಿ ಹೇಳುವುದಿದೆ, ಸಾವಿರ ಸುಳ್ಳನ್ನ ಹೇಳ್ತಾ ಹೋದ್ರೆ ಸತ್ಯವೂ ಕೂಡ ಸುಳ್ಳಾಗ್ತದೆ, ಸುಳ್ಳು ಕೂಡ ಸತ್ಯವಾಗ್ತದೆ. ಹಾಗೆ ಈ ಭಾಷೆಯೂ ಕೂಡ ಎಲ್ಲ ಇದನ್ನು ಶಬ್ದಗಳನ್ನ ಮಿಶ್ರ ಮಾಡ್ತಾ ಹೋದ್ರೆ ಅದುವೇ ನಿಜವಾದ ಒರಿಜಿನಲ್ ಯಾವುದು, ಮೂಲ ಭಾಷೆ ಯಾವುದು ಎನ್ನುವುದೇ ಮರೆತು ಹೋಗ್ತದೆ. ಆಮೇಲೆ ರೂಪಕ, ಈಗ ಈ ಮೊನ್ನೆ ಈಗ ಏನು ರಿಪಬ್ಲಿಕ್ ಡೇ ಅಂತ ಆಯ್ತಲ್ಲ, ಗಣರಾಜ್ಯೋತ್ಸವ ಅಂತೆಲ್ಲ ಆಯ್ತು ಜನವರಿಯಲ್ಲಿ. ಜನವರಿ ಮುಗೀತು ಅಂದ್ರೆ ಒಂದು ರೀತಿಯ ಅಪ್ಪ ಅಮ್ಮಂದಿರಿಗೆ ಪರೀಕ್ಷೆಯ ಜ್ವರ, ಮಕ್ಕಳಿಗೆ ಪರೀಕ್ಷೆ ಇರ್ತದೆ. ಆದರೂ ಕೂಡ ಮನೆಯಲ್ಲಿ ಹೆತ್ತವರಾಗಿ ಅವರ ಒಂದು ಜವಾಬ್ದಾರಿ ಅಂತ ಇರ್ತದಲ್ಲ, ಮಕ್ಕಳಿಗೆ ಕಾಲಕಾಲಕ್ಕೆ ತಿಂಡಿ ಒದಗಿಸುವಂತಹದ್ದು ಮಾತ್ರ ಅಲ್ಲ, ಜೊತೆಗೆ ಅವರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಕೂಡ ಮಾಡಬೇಕು ಅಂತ. ಎಷ್ಟೋ ಸರಿ ಪರೀಕ್ಷೆ ಅಂದ ತಕ್ಷಣ ಮಕ್ಕಳಲ್ಲಿ ಒಂದು ರೀತಿಯ ಭಯ ಇರ್ತದೆ, ಅದು ಸ್ವಲ್ಪ ಕಷ್ಟ ಸಬ್ಜೆಕ್ಟ್ಗಳು ಸಿಕ್ಕಿದ್ರಂತೂ ಇವತ್ತು ಬೇಡ, ಸ್ವಲ್ಪ ದೂರ ಇಟ್ಕೊಳ್ಳುವ, ನಾಳೆ ಓದಿದ್ರೆ ಆಯ್ತು ಅಂತ, ಅಥವಾ ಪರೀಕ್ಷೆಗೆ ಇನ್ನೊಂದು ವಾರ ಇದೆ ಆವಾಗ ಓದ್ಕೊಳ್ಳ ಸಾಕು ಅಂತ. ಹಾಗಲ್ಲ, ನಿಜವಾಗಿಯೂ ಕೂಡ ಎಷ್ಟು ಕಷ್ಟದ ಸಬ್ಜೆಕ್ಟ್ ಇದೆಯೋ ಅದನ್ನು ಹೆಚ್ಚು ಸಮಯ ಅದಕ್ಕೆ ವ್ಯಯ ಮಾಡಬೇಕು. ಓದೋದಕ್ಕೆ ಅಂತ ಟೈಮ್ ಟೇಬಲ್ ಹಾಕಿ ಅದು ಅವರು ಕರೆಕ್ಟ್ ಆಗಿ ಅದು ಓದಬೇಕು. ಮತ್ತೆ ಬರೀ ಓದ್ತಾ ಇರುವುದು ಅಷ್ಟೇ ಅಲ್ಲ ಸಮ, ಅವರಿಗೂ ಸ್ವಲ್ಪ ಆಟ ಅದು ಇದು ಬೇಕಲ್ಲ ದಿನದಲ್ಲಿ, ಅದನ್ನು ಮಾಡಬೇಕು. ಯಾಕಂದ್ರೆ ಬರೀ ಓದೋದ್ರಿಂದಾನೆ ಅದೊಂಥರ ಏಕತಾನತೆ ಅಂತಾರಲ್ಲ ಆ ಥರ ಆಗ್ಬಿಡುತ್ತೆ ಅವರಿಗೆ, ಮತ್ತೆ ಅದು ಬೋರಿಂಗ್ ಆಗುತ್ತೆ, ಆಮೇಲೆ ನಮ್ಮ ಮೆದುಳನ್ನ ಕೆಲಸನೇ ಮಾಡೋದಿಲ್ಲ ಅದನ್ನು. ಹಾಗಾಗಿ ಅವ್ರನ್ನ ಆಟಕ್ಕೂ ಕಲಿಸ್ಬೇಕು, ಯಾಕಂದ್ರೆ ಈಗ ಶಾರೀರಿಕವಾಗಿ ಮಕ್ಕಳು ಕಡಿಮೆ ಆಗ್ಬಿಡಿದೆ, ಮೊಬೈಲ್ ತಗೊಂಡ್ಬಿಡ್ತಾರೆ, ಅವ್ರಿಗೆ ಸೈಕಲ್ಲು, ಸ್ಕೇಟಿಂಗು, ಈಗ ಸ್ವಿಮ್ಮಿಂಗು ಇಂಥವೆಲ್ಲ ಮಾಡಬೇಕು. ಅದು ಎಕ್ಸಾಮಿನೇಷನ್ ಹೊತ್ತಿಗೆ ಅದು ಸ್ವಿಮ್ಮಿಂಗ್ ಅಲ್ಲದಿದ್ರು ಅದ್ರ ಸುತ್ತಮುತ್ತಲ ಮಕ್ಕಳ ಜೊತೆಗೆ ಆಡ್ಲಿಕ್ಕಾದ್ರೂ ಬಿಡಬೇಕು, ತುಂಬಾ ಪ್ರೆಷರ್ ಮಾಡಬೇಕು. ಮೊಬೈಲಿಂದ ದೂರ ಇರೋದೇ ದೊಡ್ಡ ಸಾಧನೆ, ಅದೇ ಒಂದು ಸಾಧನೆ ಆಗಿಬಿಟ್ಟಿದೆ ಈಗ. ಈಗ ವೈದ್ಯರೇನು ಹೇಳ್ತಾರಂದ್ರೆ ಒಂದು 5 ಅಥವಾ 6 ವಿಷಯಗಳಿದ್ರೆ ಒಂದೊಂದು ಗಂಟೆ ಅಥವಾ ಮುಕ್ಕಾಲು ಗಂಟೆ ಒಂದು ವಿಷಯವನ್ನ ಸ್ಟಡಿ ಮಾಡಿ ಓದಿ, ಮತ್ತೆ ಒಂದು 10 ನಿಮಿಷ ಬೇರೆ ವಿರಾಮವನ್ನು ತಗೊಳ್ಳಿ. ವಿರಾಮ ತಗೊಳ್ಳಿದ್ರೆ ಮೊಬೈಲ್ ನೋಡಿ ಅಂತಲ್ಲ, ಸಂಗೀತವನ್ನ ಕೇಳಿ ಅಥವಾ ಒಂದು ವಾಕಿಂಗ್ ಹೋಗಿ ಅಥವಾ ನೇಚರ್ ನಿಸರ್ಗವನ್ನ ನೋಡಿ, ಮರಗಿಡಗಳನ್ನ ನೋಡಿ, ಎಷ್ಟು ಖುಷಿ ಪಡಬಹುದು. ಹಾಗೆ ಆ 10-15 ನಿಮಿಷ ಹೀಗೆ ವಿರಾಮನ ತಗೊಂಡು ಇನ್ನೊಂದು ಸಬ್ಜೆಕ್ಟ್ ಅನ್ನ ತಗೊಳ್ಳಿ ಅಂತ. ಒಂದೇ ವಿಷಯವನ್ನ 3 ಗಂಟೆ ಓದುದರ ಬದಲು 3/4 ಗಂಟೆನ 1 ಗಂಟೆನ ಒಂದು ವಿಷಯವನ್ನ ಓದ್ಕೊಂಡು ಇನ್ನೊಂದು ವಿಷಯವನ್ನ ಓದಿ ಅಂತ. ಇದ್ರೂ ಕೂಡ ಒಂದು ರೀತಿಯ ವ್ಯಾಯಾಮ ಸಿಗ್ತದೆ, ಜೊತೆಗೆ ಓದಿದ್ದು ತಲೆಯಲ್ಲಿ ಹತ್ಕೊಳ್ತದೆ. ಬೆಳಿಗ್ಗೆ ಎದ್ದು ಓದಿದ್ರೆ ಇನ್ನಷ್ಟು ಜಾಸ್ತಿ ನೆನಪಿರುತ್ತೆ ಅಂತ ಹೇಳ್ತಾರೆ, ಆದ್ರೆ ಅದು ಅವರವರ ಅನುಕೂಲ. ಕೆಲವರಿಗೆ ಕೆಲವರಿಗೆ ರಾತ್ರಿ ಬೇಕಾದ್ರೆ ಎಷ್ಟೊತ್ತು ಬೇಕಿದ್ರು ಓದ್ತಾರೆ, ಬೆಳಿಗ್ಗೆ ಮಾತ್ರ ಎಬ್ಸ್ಬೇಕು ಹೋಗ್ಬೇಡಿ ಹೇಳೋರು ಇರ್ತಾರೆ. ಬೆಳಿಗ್ಗೆ ಸಕ್ಕರೆ ನಿದ್ರೆ ಇರುತ್ತೆ, ನಿದ್ದೆಗಣ್ಣಲ್ಲಿ ಓದಿದ್ರೆ ಅದು ಓದಿದ್ದು ಗ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಯಾವಾಗ ಪೂರ್ತಿಯಾಗಿ ಎಚ್ಚರಾಗಿರ್ತಾರೆ ಅವಾಗಲೇ ಅವ್ರು ಓದಿದ್ರೆ ಅವ್ರು ಮಧ್ಯಾಹ್ನ ಇರಲಿ ಬೆಳಿಗ್ಗೆನೇ ಇರಲಿ ಅದನ್ನ ಅವ್ರು ಮಾಡ್ಬೇಕು. ಮತ್ತೆ ಓದಿ ಕಲಿ ಮಾಡಿ ತಿಳಿ ಅಂತಿದ್ರು ಬರೆದು ಬರ್ದಾಗ. ಅಂದ್ರೆ ಈಗ ಕೆಲವೆಲ್ಲ ಸಬ್ಜೆಕ್ಟ್ ಈಗ ವಿಷಯಗಳು ಗಣಿತ ಗಣಿತ ಆಗ್ಬಹುದು ಅಥವಾ ವಿಜ್ಞಾನ ಆಗ್ಬಹುದು, ಇಂಥದ್ದೆಲ್ಲ ಬರೆದು ಕಲ್ತ್ರೆ ಹೆಚ್ಚು ನೆನಪುಳಿತದೆ, ಸಾಲ್ವ್ ಮಾಡ್ಬೇಕು. ಹೌದಲ್ಲ ಮತ್ತೆ ರೂಪಕ, ಶಮನ ಹೇಗೋ ದೀಪಕ ಅಣ್ಣನು. ಹೌದು, ಕಷಾಯ ಮಾಡ್ಲೋ ಚಾ ಮಾಡ್ಲೋ? ಕಷಾಯ ಒಳ್ಳೇದು, ಯಾಕಂದ್ರೆ ಸೆಕೆ ಶುರು ಆಗಿದೆ. ಹೌದು, ಸೆಕೆ ಶುರು ಆಗಿದೆ. ಚಾ ಪುಡಿ ಕೂಡ ನಿಮ್ ಕೈಯಲ್ಲಿ. ಓಕೆ, ಧನ್ಯವಾದ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ದೀಪಕ್ ಶೇಣ್ಮಿ ಹಾಗೂ ರೂಪಾಗೌಡ.

ಅದನ್ನು ಒಂದು ಲಿಖಿತ ರೂಪದಲ್ಲಿ ನಿಮ್ಮ ಮೊಬೈಲ್ನಲ್ಲೋ ಅಥವಾ ಒಂದು ಪುಸ್ತಕ ರೂಪದಲ್ಲೋ ಏನಾದರೂ ಸಂಗ್ರಹಿಸಿ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಉಂಟಾ? ಹಾಂ, ಉಂಟು ಉಂಟು. ಹೇಳಿದ್ರು ಅದು ಮೊಬೈಲ್ನಲ್ಲಿ ಇಟ್ಕೊಳ್ತೆ. ಮೊದಲು ಬರೀತಿದ್ದೆ, ಕೈ ಸ್ವಲ್ಪ ಸುಮಾರು ವರ್ಷದಿಂದ ಬರಲಿಕ್ಕೆ ಲೇಖನಿ ಹೇಳಿ ಕಷ್ಟ ಆಗ್ತದೆ, ಮೊಬೈಲ್ನಲ್ಲಿ ಇಟ್ಕೊಳ್ತೆ. ಆದರೂ ಕೆಲವೊಂದಿಷ್ಟು ಹೋಯ್ತು, ಒಂದು 900 ಕವನ ಡಿಲೀಟ್ ಆಗೋಯ್ತು. ಅದು ಏನು ಮಾಡಲಿಲ್ಲ, ಇದೆ ಇಲ್ಲಿ ಈಶ್ವರ ಪಾನ್ ಕಾರ್ಡ್ ಎಲ್ಲ ಮಾಡಿ ಈಶ್ವರನ ಹತ್ರ ಸ್ವಲ್ಪ ಪ್ರಿಂಟ್ ಮಾಡಿಸ್ದೆ ಒಂದು 200 ಕವನ. ಆದಾಗ ಅಷ್ಟೇ ತನ್ನ ಮೊಬೈಲಿಗೆ ಕಳಿಸ್ರಿ ಅಂತ ಅಂದ. ಅವನು ಮೊಬೈಲಿಗೆ ಹಾಕಿದ್ದೆ, ಒಂದು 300 ಕವನ ಒಂದ್ಸಲ ಹಾಕಿದ್ದೆ. ಸೆಂಡ್ ಮಾಡೋದ್ರೊಳಗೆ ನಾಪತ್ತೆ ಆಯಿತು, ಇದರಲ್ಲೂ ಇಲ್ಲ. ಎಂತ ಆಯಿತು ಅನ್ನೋ ಮೊಬೈಲೇ, ಆ ಮೊಬೈಲೇ ಕೈ ಕೊಟ್ಬಿಡ್ತು. ಇಲ್ಲ ಕಡೆ ಬರೀ ಯಾಪ್ ಈಗ ಸದ್ಯದಲ್ಲಿ ಒಂದು 700 ಕವನ ಇದ್ದಿತ್ತು. ಸಣ್ಣ ಪುಟ್ಟದೆಲ್ಲ ನಮ್ಮನಿದುವ ಲೇಖನೂ ಸಣ್ಣ ಪುಟ್ಟದ್ದು ಇದ್ದಿತ್ತು. ಅದಷ್ಟು ಡಿಲೀಟ್ ಆಗೋಯ್ತು, ಆ ಯಾಪು ಇಲ್ಲ. ಹಾಗಾಯ್ತು. ಅಲ್ಲ, ಈ ಸಂಗ್ರಹಿಸಿರುವಂತಹ ಒಂದು ಕವನವನ್ನು ಅದೊಂದು ಹಾರ್ಡ್ ಡಿಸ್ಕ್ನಲ್ಲೋ ಅಥವಾ ಒಂದು ಮೆಮೊರಿ ಕಾರ್ಡ್ನಲ್ಲಿ ಹಾಕ್ಬೇಕು ಅಂತ ಅನ್ಸೋದಿಲ್ಲ? ಅನಿಸ್ತದೆ. ಗೂಗಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಒಬ್ರು, ನಾನು ಸರಿಯಾಗಿ ಅದು ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಹಂಗೆ ಮೆಮೊರಿ ಕಾರ್ಡು ಅದೇ, ಹಾಂ ಮೆಮೊರಿ ಕಾರ್ಡು ಅದೇ, ಅದರಲ್ಲಿ ಇನ್ನೂ ಹಾಕಲಿಲ್ಲ. ಎಲ್ಲ ಮಾಡ್ಕೊಳ್ಬೇಕು ಇನ್ನು ಮುಂದೆ. ಕಳೆದು ಹೋಗುವುದಕ್ಕಿಂತ ಮೊದಲೇ ನೀವು ಅದರ ಜಾಗ್ರತೆ ಮುಟ್ಕೊಳ್ಬೇಕು. ಅದು ನನ್ನ ಮೊದಲನೇ ತಪ್ಪು ನಂದು, ಅದು ಈಗ ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ಇದನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡುವಂಥ ಒಂದು ಪ್ರಯತ್ನ ಏನಾದ್ರು ಮಾಡಿದ್ರೆ? ಪ್ರಯತ್ನ ಮಾಡಿದ್ದೇನೆ. ಒಂದು ಪುಸ್ತಕ ಆಗದೆ ಈಗ ಸುಮಾರು ವರ್ಷದ ಹಿಂದೆಯ, ಈಗ ಭಾಳ ಒಂದು 35-40 ವರ್ಷದ ಹಿಂದೆ ಬರೆದಂಥ ಕವನಗಳು. ಒಬ್ಬರು ನಿಮ್ಮಂತೆಯ ನಿಮ್ಮಂಥವ್ರೆ, ಒಬ್ಬರು ನಮ್ಮ ಊರಿನವರೆಯ. ನಾನು ಕವನ ಬರೀತೆ ಅಂತ ಅವ್ರಿಗೆ ಗೊತ್ತಿಲ್ಲ ಆಗಿತ್ತು. ಎಲ್ಲ ಹೋದಾಗ ಒಂದು ಪಟ್ಟಿ ಪುಸ್ತಕದಲ್ಲಿ ನೋಡಿದ್ರಂತೆ ಪಟ್ಟಿಲಿ ಬರವಣಿಗೆ ಕವನ. ಓ, ನರಸಿಂಹ ಹೆಬ್ಬಾರ್ ಇಷ್ಟೆಲ್ಲ ಕವನ ಬರೀತಾರೋ, ತಾನು ಇದೇ ಊರಿನಲ್ಲಿ, ನನ್ನ ನೆರೆಮನೆ ಮಾಮ ಇದೇ ಊರಿನಲ್ಲಿ ಇದ್ರು ತನಗೆ ಗೊತ್ತಿಲ್ಲ ಅಂತ. ಅವನ ಅಪ್ಪ ನನ್ನ ಕ್ಲಾಸ್ಮೇಟ್ ಆಗಿದ್ದ, ತನಗೆ ಗೊತ್ತಿಲ್ಲ ಅಂತ. ಎಳೆ ವಯಸ್ಸಿನವ, ಭಾಳ ತುರುಸು ಮಾಡಿ ಅವ ಹೇಳಿ ನನ್ನ ಹತ್ರ ಬಾರಿಸಿ, ಬೇರೆಯವ್ರ ಹತ್ರ ಬಾರಿಸಿ ಆ ಕವನವನ್ನು ಬೇಡ, ಪ್ರಿಂಟ್ ಮಾಡಿಸೋದು ಬೇಡ ಅಂತ ಹೇಳ್ತಾ ಹೋದೆ. ಕೇಳಲಿಲ್ಲ. ಕೊಟ್ಟು ಅವನೇ ಕೈಯಿಂದೇ ಒಂದು 3,000-5,000 ರೂಪಾಯಿನೂ ಹಣನೂ ಕೊಟ್ಟು ಇಲ್ಲಿ ಯಲ್ಲಾಪುರದಲ್ಲೇ ಒಂದು ಹಾಂ ಪ್ರೆಸ್ನಲ್ಲಿ ಪ್ರಿಂಟ್ ಮಾಡಿಸಿ, ಅಷ್ಟಾದಮೇಲೆ ತಾನೇ ಅಷ್ಟು ಬಂಗೋಡು ಅಷ್ಟು ಹಣ ತಾನು ಕೊಡ್ತೆ ಅಂತ ಹೇಳಿದ್ನಂತೆ. ಕಡೆ ಅವ್ರಿಗೆ ಕೊಡಲಿಲ್ಲ. ಅವ್ರ ಫೋನ್ ನಂಬರ್ ಎಲ್ಲ ಮಾಡಿ ಅವ್ರಿಗೆ ಫೋನ್ ಮಾಡ್ರೆ ಅವ ಫೋನೇ ಎತ್ತುವುದಿಲ್ಲ ಅಂತ ನನಗೆ ಫೋನ್ ಮಾಡಿದ್ರು. ನನ್ನ ನಂಬರು ಕೊಟ್ಟಿದ್ದ ನಾನು. ನಾನು ಫೋನ್ ಮಾಡಿ ಕಡೆಗೆ ನಾನು ಹೋದೆ, ಪುಸ್ತಕ ಎಲ್ಲ ಆಗದೆ ಇವು ಹಿಂಗೆ ಮಾಡಿದೆ, 5,000 ರೂಪಾಯಿ ಕೊಟ್ಟಿದ್ದ, ಇನ್ನು 13,000 ರೂಪಾಯಿ ಕೊಡಬೇಕು, ತಾನು ಅಂತ ಕೊಳ್ಳಿ ಕಟ್ಕೊಳ್ಬೇಕು ಅಂತ ಕೇಳಿದ್ರು. ಆಯ್ತು ಹಂಗಾರೆ ಅಂದರೆ ನಾನು 13,000 ರೂಪಾಯಿ ಕೊಟ್ಟೆ ತಂದು. ಸರಿ ಸರಿ. ಒಂದು ಕವನವನ್ನು ಬರೆದ ನಂತರ ಅದು ಜನರಿಗೆ ತಲುಪುವುದು ಹೇಗೆ, ಜನರ ಪ್ರತಿಕ್ರಿಯೆ ಹೇಗಿರ್ತದೆ? ಅದು ನಾನು ಕವನ ಬರೆದಿ, ಈಗ ಮೊಬೈಲ್ ಆಗದೆ ಅಷ್ಟೇ. ಈಗ ಮೊಬೈಲ್ ಇಲ್ಲದೇ ಕಾಲದಲ್ಲಿ ನಾನು ಪಟ್ಟಿಲಿ ಬರೆದಿಡ್ತಿದ್ದೆ ನನ್ನ ಕೈಯಲ್ಲಿ ತಿಳಿದ ಮಟ್ಟಿಗೆ. ಈಗ ಒಂದು 30-35 ವರ್ಷ ಆಯ್ತು ಕೈ ಊನಾಗಿ, ಅದಕ್ಕಿಂತ ಮೊದಲೇ ನಾನು ಚಲೋ ಬರೀತಿದ್ದೆ. ಕಡೆಗೆ ಪಟ್ಟಿಲಿ ಬರೆದಿಟ್ಕೊಳ್ಳೋದು, ನಾನು ಕವನ ಬರೆದಿದ್ದೆ ಅಂತ ಯಾರಿಗೂ ತೋರಿಸೋದಿಲ್ಲ, ಹಾಗೆ ಇಟ್ಕೊಳ್ಳೋದೇ. ನಿಮ್ಮ ಖುಷಿಗೆ ನೀವು ಬರೀತೀರಿ ಅಷ್ಟೇ. ಈಗ ಮೊಬೈಲ್ನ ನನ್ನ ಪುಸ್ತಕನೂ ಪ್ರಿಂಟ್ ಆದಮೇಲೆ ಸ್ವಲ್ಪ ನಾನು ಪ್ರಚಾರಕ್ಕೆ ಬಂದೆ. ಇಲ್ಲದೇ ಇದ್ರೆ ನಾನು ಈಗ ನಿಮ್ಮಂಥವ್ರು ಭಾಳ ಮಂದಿ ಹೇಳಿದರು, ಈಗ ಸಾಹಿತ್ಯ ಸುಮಾರು ಒಂದು 5-6 ವರ್ಷ ಆಯಿತು ಈ ಒಂದು ಕವನ ಗ್ರೂಪನ್ನು ಬಳಗಕ್ಕೆಲ್ಲ ಸುಮಾರು ಸೇರಿಕೊಂಡಿದ್ದಾಗಿತ್ತು. ಕೆಲವೊಂದಿಷ್ಟು ಕವನ ಬರೆದು ರಾಜ್ಯ ಮಟ್ಟಕ್ಕೆಲ್ಲ ಬಂದೆ. ಇದರಲ್ಲಿ ಕೊಟ್ಟಿದ್ರು ಸುಮಾರು, ನನಗೆ ಪ್ರಶಸ್ತಿ ಇದೆಲ್ಲ ಕೊಟ್ಟಿದ್ರು. ಹಾಗೆ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ, ಮೈಸೂರು, ದಾವಣಗೆರೆ, ಪುತ್ತೂರು, ಮಂಗಳೂರು, ಇವರೆಲ್ಲ ಸುಮಾರು ಸಾಹಿತಿಗಳು ನನ್ನ ನಂಬರು ಇದರಲ್ಲಿದ್ದ ತಗೊಂಡು, ಭಾಳ ಚೆನ್ನಾಗಿ ಬರೀತೀರಿ ನೀವು, ಶಬ್ದಗಾರುಡಿ ಅಂಥದ್ದು ಇಂಥದ್ದು ನಮಗೆಲ್ಲ ಹೆಸರು ಕೊಟ್ಟು, ಚೆನ್ನಾಗಿ ಬರೀತೀರಿ ನೀವು, 6ನೇ ಕಲಿತವರು ಅಂತ ಹೇಳ್ತೀರಿ, ಸ್ನಾತಕೋತ್ತರ ಪದವಿ ದರೂ ಸಹಿತ ಇಷ್ಟು ಈ ನಮಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ, ನೀವು ಬೆಂಗಳೂರು ಅಂತ ಜಾಗದಲ್ಲಿ ಮೇಲ್ಮಟ್ಟದಲ್ಲಿ ಇರಬೇಕಾಗಿತ್ತು, ಜ್ಞಾನಪೀಠ ಪ್ರಶಸ್ತಿ ನಿಮ್ಗೆ ಸಿಕ್ತಿತ್ತು, ಹೇಳೆಲ್ಲ ಸುಮಾರೆಲ್ಲ ಹೊಗಳಿಕೆ ಕೊಟ್ಟು. ಸರಿ, ಈಗ ಇಂಥ ಒಂದು ಕವನವನ್ನು ಈ ಒಂದು ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಲ್ಲ, ಜಾಲತಾಣಗಳು, ಇವುಗಳಲ್ಲಿಯೂ ಕೂಡ ಹರಿಯ ಬಿಟ್ಟರೆ ಸಾಕಷ್ಟು ನೋಡುಗರು ಕೇಳುಗರು ಇರೋದು? ಬಿಡ್ತಾ ಇದ್ದೆ ನಾನು, ಕೆಲವು ಬಿಟ್ಟಿದ್ದೆ. ಫೇಸ್ಬುಕ್ನ ಫೇಸ್ಬುಕ್ನ ಜನರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿ ಆಗ್ತಾ ಇದೆ. ಇನ್ನಷ್ಟು ಬರೀಬೇಕು ಅಂತ ನಿಮಗೆ ಪ್ರೇರಣೆ ಬರ್ತದೆ? ಹಾಂ, ಪ್ರೇರಣೆ ಬರ್ತದೆ. ನಮ್ಮ ಊರಲ್ಲೇ ಇದೆ, ಇವರು ಸುದರ್ಶನ, ಇವರು ಮಾಸ್ತರ್ ಇದ್ದರು, ಶಿಕ್ಷಕರು. ಫಸ್ಟು ಈ ಒಂದು 4 ವರ್ಷದ ಹಿಂದೆ ಗಣೇಶ ಚತುರ್ಥಿ ಉತ್ಸವದಲ್ಲಿ ನನಗೆ ಸನ್ಮಾನ ಮಾಡಿದ್ರು. ಆ ನಂತರ ಹೋದ ವರ್ಷ ಒಂದು ಸನ್ಮಾನ ಆಯಿತು, ಊರಲ್ಲೇ 2 ಸನ್ಮಾನ ಆಗಿದ್ದು ಅಷ್ಟೇ. ನೀವು ಸಾಹಿತ್ಯ ಸಮ್ಮೇಳನಗಳಲ್ಲಿ ಹೋಗಿದ್ರೆ ಕವಿಗೋಷ್ಠಿಗಳಿಗೆ ಹೇಳಬೇಕು ಮಾಡಿದ್ದೆ. ಮೈಸೂರಿಗೆ ಕರೆಯಾಯಿತು, ದಾವಣಗೆರೆ ಕರೆಯಾಯಿತು, ಬೆಂಗಳೂರಿಗೆ ಕರೆಯಾಯಿತು, ಇಲ್ಲೇ ನಮ್ಮ ನೆರೆಹೊರೆ ಊರಲ್ಲಿ ಹಳ್ಳಿ ಕನಕನಹಳ್ಳಿ ಅಂತಲ್ಲಿ ಹೊಳೆ ಹಚ್ಚಿಗೆ ಅಲ್ಲಿ ಕರೆಯಾಯಿತು, ವಜ್ರಳ್ಳಿ ಭಾಗದಲ್ಲಿ ವಜ್ರಳ್ಳಿಯಲ್ಲೇ ಒಂದು ಇದಕ್ಕೆ ಕರೆಯಾಯಿತು. ಆ ಟೈಮ್ನಲ್ಲಿ ನನಗೇನು ಹೋಗಲಿಕ್ಕೆ ಆಗಲಿಲ್ಲ, ಭಾಳ ಕಡೆಗೆ ಆಯಿತು. ಹಾಂ, ಆದರೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಭೇಟಿ ಕೊಡಲಿಕ್ಕೆ ಆಗಲಿಲ್ಲ. ಮೊನ್ನೆ ಇದು ಫಸ್ಟು, ಮೊನ್ನೆ ಇಲ್ಲಿ ನಮ್ಮ ನಂದುಳ್ಳಿ ಅಂತ ನನ್ನ ಮಗಳು ಕೊಟ್ಟಿದ್ದೆ ಯಲ್ಲಾಪುರದಲ್ಲೇ, ನಂದುಳ್ಳಿ ಗೋಪಾಲಕೃಷ್ಣ ದೇವಸ್ಥಾನ ಅಣಲ್ಗಾರು ಅಂತ ಹೇಳ್ತಾರೆ, ಆ ದೇವಸ್ಥಾನದಲ್ಲಿ ಸಂಕ್ರಾಂತಿ ದಿವಸ ಕಾರ್ಯಕ್ರಮ, ಮಧ್ಯಾಹ್ನ 4 ಗಂಟೆಗೆ ಕವಿಗೋಷ್ಠಿ. ಹೋದಷ್ಟು ಹೇಳಿದರು, ನಾನು ಪುತ್ತೂರಲ್ಲಿದ್ದೆ ನನ್ನ ಮಗಳ ಮನೆಯಲ್ಲಿ ದೇವಸ್ಥಾನದಲ್ಲಿ. ಕಡೆಗೆ ಈ ವರ್ಷ ಬರಬೇಕು ಅಂತಂದರು, ನಾನು ಹೋಗಿದ್ದೆ, ಒಳ್ಳೆ ಇದ್ದಿದ್ದಾಗಿತ್ತು ಮಗಳ ಮನೆಯಲ್ಲೇ ಕವಿಗೋಷ್ಠಿಗೆ ಹೋಗಿದ್ದೆ. ಹೋಗಿ ಸ್ವರಚಿತ ಕವನ ವಾಚನ ಎಲ್ಲ ಮಾಡಿದೆ ಅಷ್ಟೇ. ಕವಿಗೋಷ್ಠಿ ನನ್ನ ಇಡೀ ಆಯುಷ್ಯದಲ್ಲಿ ಹೇಳಿದ್ದೆ, ನಾನು 45 ವರ್ಷ ಕಳೆದು ಹೋಯ್ತು, ನಾನು ಬರೀಲಿಕ್ಕೆ ಶುರು ಮಾಡಿ ಇದೇ ನಾನು ಮೊದಲು ಪ್ರಪ್ರಥಮ ದೇವರ ಸನ್ನಿಧಿಯಲ್ಲಿ ಕವಿಗೋಷ್ಠಿಗೆ ಪಾಲ್ಗೊಂಡದ್ದು ಅಂತ ಹೇಳಿದ್ದೆ. ಬಹಳ ಸಂತೋಷ. ನರಸಿಂಹ ಕೃಷ್ಣ ಹೆಬ್ಬಾರ್ ಅವರೇ, ಹವ್ಯಾಸವಾಗಿ ನೀವು ಈ ಒಂದು ಕವನವನ್ನು ಬರೆಯುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀರಿ, ಇದನ್ನು ಮುಂದುವರಿಸ್ತಾ ಇದ್ದೀರಿ, ಜೊತೆಗೆ ಜನರಿಗೆ ಅದನ್ನು ತಲುಪಿಸುವಂತಹ ಕೆಲಸವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡುವಂಥ ಒಂದು ಅವಶ್ಯಕತೆ ಇದೆ. ನಮ್ಮ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ಮೊದಲು ಒಂದು ಕವನವನ್ನು ಓದಿಬಿಡಿ. ಈಗ ನಾನು ನಿನ್ನೆ ರಚನೆ ಮಾಡ್ಕೊಂಡು ಬಂದಿದ್ದೆ. ಈಗ ನೀವು ಬರುವ ಸಲುವಾಗಿ ಬನ್ನಿ ಸ್ವಾಗತ ನಿಮಗೆ ಬರಬೇಕು ಈ ಕಡೆಗೆ, ನಿಮ್ಮಗಳ ದರ್ಶನದ ಭಾಗ್ಯವೆಮಗೆ. ಬನ್ನಿ ಸ್ವಾಗತ ನಿಮಗೆ ಬರಬೇಕು ಈ ಕಡೆಗೆ, ನಿಮ್ಮಗಳ ದರ್ಶನದ ಭಾಗ್ಯವೆಮಗೆ. ಸನ್ನಿಹಿತವಾಗುವುದೇ ಸಂಭ್ರಮದ ಶುಭಗಳಿಗೆ, ನಮ್ಮ ನರಸುತ್ತ ಇಲ್ಲಿ ಬಂದ ಬಗೆಗೆ. ಸನ್ನಿಹಿತವಾಗುವುದೇ ಸಂಭ್ರಮದ ಶುಭಗಳಿಗೆ, ನಮ್ಮ ನರಸುತ ಇಲ್ಲಿ ಬಂದ ಬಗೆಗೆ. ಸಂತಸವು ನಮಗಾಯ್ತು ಸುಳ್ಳಲ್ಲ ವಿ ಮಾತು, ವಿಚಾರಿಸಿರಿ ತಾವುಗಳು ನಮ್ಮ ಕುರಿತು. ಸಂತಸವು ನಮಗಾಯ್ತು ಸುಳ್ಳಲ್ಲ ವಿ ಮಾತು, ವಿಚಾರಿಸಿರಿ ತಾವುಗಳು ನಮ್ಮ ಕುರಿತು. ಅಂತರಂಗವ ಬಿಚ್ಚಿ ನುಡಿಯುವೆವು ಒಂದಿನಿತು, ತನುಮನದ ಆಯಾಸ ಬೇಸರವ ಮರೆತು. ಅಂತರಂಗವ ಬಿಚ್ಚಿ ನುಡಿಯುವೆವು ಒಂದಿನಿತು,